ಇರುವಿಕೆ, ಸೈನ್ಯದಿಂದ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಾಯಿತು. ರ್ಯಾಲಿಯಲ್ಲಿ 2000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮಾಜಿ ಸೈನಿಕರು ಹಾಗೂ ಕುಟುಂಬಸ್ಥರು ಪಾಲ್ಗೊಂಡಿದ್ದು ತಮ್ಮ ಕುಂದು ಕೊರತೆಗಳ ಬಗ್ಗೆ ಪರಿಹಾರ ಕಂಡುಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ, ಕುಂದಾನಗರಿಯಲ್ಲಿ ಬಿಗಿ ಭದ್ರತೆ. ರಾಜಿ ಹಾಗೂ ಮಧ್ಯಸ್ಥಿಕೆಯಿಂದ ಬಾಕಿ ಪ್ರಕರಣಗಳ ಶೀಘ್ರ ಇತ್ಯರ್ಥ ಸಾಧ್ಯ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಕ್ರು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಬಗ್ಗೆ ಸಂಸತ್ತಿನಲ್ಲಿ ಚರ್ಚಿಸುವುದು ಅಸಾಧ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಲೋಕಭವನದಲ್ಲಿಂದು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ, ಯೋಧರ ಸೇವೆಗೆ ಶ್ಲಾಘನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಆಕಾಶವಾಣಿ ಕಾರವಾರ ಯಕ್ಷಗಾನದ ಹಾಡುಗಳು. ಶ್ರೀ ಭಟ್ಯಾಮೂಲೆ ಲಕ್ಷ್ಮೀನಾರಾಯಣ ಭಟ್ ಇವರಿಂದ ಹಿರಿಯ ಬಲಿಪ ನಾರಾಯಣ ಭಾಗವತರ ಗಾಯತ್ರಿ ಮಹಾತ್ಮೆ ಅಥವಾ ವಿಶ್ವಾಮಿತ್ರ ಗಾಯತ್ರಿ ಪ್ರಸಂಗದಿಂದ ಆಯ್ದ ಪದಗಳು. ಮದ್ದಳೆ ವಾದನ ಶ್ರೀ ಎ ಸತ್ಯನಾರಾಯಣ ಅಡಿಗ ಪಣಾಜೆ. ಚಂಡೆ ಶ್ರೀ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ ಮತ್ತು ಚಕ್ರತಾಳ ಶ್ರೀ ಸಮಿತ್ರವು ಆರ್ಲಪದವು. ಕೇಳಿ ಗಾಯತ್ರಿ ಮಹಾತ್ಮೆ ಅಥವಾ ವಿಶ್ವಾಮಿತ್ರ ಗಾಯತ್ರಿ ಪ್ರಸಂಗದಿಂದ ಆಯ್ದ ಪದಗಳು. ಸಕಲ ವಿಷ್ಣುವಾರ್ಥ ದೊರೆವ ಮಂತ್ರವ ಸಕಲ ವಿಷ್ಣುವಾರ್ಥ ದೊರೆವ ಮಂತ್ರವ ಗಯ್ಯಲಿವನರ್ಹನೆಂದು ಬಂದೆಂದ ವಿಶ್ವಾಮಿತ್ರಗೆ ಸುರಮೌನಿಗಳು ಎಂದನು ಎಂದನು. ನಿನ್ನಲ್ಲಿ ಗಡ್ಡಿರುವಾರು ಮಹಿಮೆಯನು, ಅರಿತು ಮೆಂಜಿಗಾರು ಕುಂಭಜ ಅವನಗಸ್ತ್ಯನೆಂದೊರೆಯ ಬಂದಿಂದೆಂದನು. ಅರಿತು ಮೆಜ್ಜಿಗಾರು ಕುಂಭಜ ತಾನಗಸ್ತ್ಯ ಎಂದೊರೆಯ ಬಂದಿಂದೆಂದನು. ಸುರಮೌನಿಗಳು ಎಂದನು, ಕರೆಗೆ ಎಂದನು ಕಳುಹಿರುವರೇ ತಗೆ. ಕರೆಗೆ ನಿನ್ನನು ಕಳುಹಿರುವರದೇ ತಗೆ ಎನ್ನೋಳಿರುವ ಮಹದ್ವೇನು. ಸರಿ ಬಂದ ಕಾರ್ಯವೇನು, ಅರ್ಧಿಯನ್ನಾಗ ಚಿತ್ತದಲ್ಲಿ ಮಥಿಸುತ್ತ ಸಪ್ತವ್ಯಾಹೃತಿಗಳವೂ ಮತ್ತಿಳಿಸಿ ಮೂರರಲ್ಲಿ ಗೋತ್ರ ಜರಿ ಉಪದೇಶವಿದ್ದು ವಿಶ್ವಾಮಿತ್ರ ಗಾಯತ್ರಿ ಎಂದಾಯಿತು. ಪೃಥ್ವಿಯಲ್ಲಿ ಭೂಸುರರು ನಿತ್ಯ ಜಪಿಸುತ್ತ ಕಾಮ್ಯಾರ್ಥಗಳ ಪಡೆದು ಸುಖವೆದ್ದಿರಲು ಮಂತ್ರದಿಂ ಸಪ್ತ ಋಷಿವರರಿಗಿದ ಅಗಸ್ತ್ಯ ತಿಳುಹಲ್ಕೆಂದು ಮತ್ತೆ ನಡೆದನು ನಾಕಗೆ. ಮದಗರುವದಿಂದ ಇದನ್ನು ಯಾಣ ಸಮವ ಮಂದೇ ಹರಲಿ ಸೂರ್ಯನೂ ದಣಿಯ ಸಾರಥಿ ಸಹಿತ ಕುಂದುದ ಮನದೊಳೆಣಿಸಿದ ಶೌರ್ಯ ನಿಷ್ಫಲವಾಯ್ತೆ ಮಮ ಪಥಕ್ಕೆ ಮನೆಯೆನಿಸಿದ ಧಮರನು ಸವರ ಮನೆಯೆನಿಸಿದ ಧಮರನು ಸವರಲ್ಗೆನು ದಲಿಳಗೈನೋದ ಜಪದಲ್ಲಿ ಮತ್ತೋ ನಿರತರಾಗಿರ್ಬ ಭೂತುರ ರಿಂಗೆ ಮಣಿದೆನ್ನ ಭೂತುರ ರೀರ ಕೇಳಿ ಸೂರ್ಯ ನಿಂಗೆ ಕಾಸಿ ಯಾರಿ ಹೇನು ಮಂದೇಹರಿಂದಾನು ಕಾಸಿ ಯಾರಿ ಹೇನು ಮಂದೇಹರಿಂದಾನು ರೋಷದಿ ಸೆಣಸಿ ಸೋಲುಂದ ಬಂದಿ ಹೇನು ಭೂಸೂರರಿರ ಕೇಳಿ ಈ ಸೂರ್ಯ ನಿಂಗೆ ಅಲ್ವಾ ದೂರ್ತಾರೋ ಮಂದೇಹರೋ ನಿನ್ನನು ಗೆಲ್ವಾ ದೂರ್ತಾರೋ ಮಂದೇಹರೋ ಚೇತನವಳಿಸೆ ಕಾಯಂದ್ರಿ ಜಾಬದೋಳರ್ಗ್ಯ ಚೇತನವಳಿಸೆ ಗಾಯಂದ್ರಿ ಜಾಬದೋಳರ್ಗ್ಯ ಪ್ರೀತಿಯು ಕೊಡುವೆ ವೈಯ ವಾರೀಜ ಪ್ರಿಯ ಚೇತನವಳಿಸೆ ಗಾಯತ್ರಿ ಜಪದೊಳರ್ಘ್ಯ ಪ್ರೀತಿಯ ಕೊಡುವೆ ವಯ್ಯ ವಾರಿಜ ಪ್ರಿಯ ಪ್ರೀತಿಯ ಬಿಡು ಮಿಹಿಯ ಸುರರು ಪ್ರಭಾಕರನ ಕಳುಹುತ್ತ ಧಾರಿಣಿ ಸುರರು ಪ್ರಭಾಕರನ ಕಳುಹುತ್ತ ಮೂರು ವ್ಯಾಹೃತಿಗಳಿವು ಬ್ರಹ್ಮ ಗಾಯತ್ರಿಯೂ ಹೇರಾಳವಾಗಿ ಭಜಿಸುತ್ತ ಭಗ್ನಿಯೊಳಲಿಸಿ ಮಣಿವುತ್ತಲಿಂದೆಂದರು ಸೂರ್ಯನಾರಾಯಣನ ಪಥಕ್ಕೆ ಬಂದೇ ಹರಿವು ತೊರಿದೊಡೆ ವಿಘ್ನವನೆ ಮಗೆ ದೂರಿಡೋ ನಾವು ದಾರಿ ಕಾಣದೆ ನಿನ್ನ ಮಂತ್ರದಿಂದಲಿಸಿದೆವು ಅಭಯವರು ಹೆನಲೆಂದಳು ಪೃಥ್ವಿ ಅಮರರೆ ಬಿಡಿ ಭಯವ ಪೃಥ್ವಿ ಅಮರರೆ ಬಿಡಿ ಭಯವ ಗಾಯತ್ರಿ ಸಾವಿತ್ರಿ ಸರಸ್ವತಿ ಯುಕ್ತ ರೂಪದಿ ಮಂದಮತಿಗಳ ಕೊಂದು ಭಾಸ್ಕರ ನಿತ್ಯ ಸಂಚಾರಕ್ಕೆ ಶುಭವ ನಿತ್ತಬೇನು ಭಾಸ್ಕರನ ನಿತ್ಯ ಸಂಚಾರಕ್ಕೆ ಶುಭವ ನಿತ್ತಬೇನು ಎಂದರು ಹಿಸಂತೈಸುತ್ತ ಸಾಯಂ ಪ್ರಾತ ಮಧ್ಯಾಹ್ನ ಸ್ವರೂಪದಲ್ಲಿ ಒಂದೇ ಹರವು ಮಿಹಿರಂಗೆ ಜರಿಬುದಗೆ ಚಂದದಿಯೂ ಥವಿತ್ತು ತೆರಳಲ್ಗೆ ಗಾಯತ್ರಿಯಿಂದ ಬ್ರಾಹ್ಮಣರೆಲ್ಲ ತ್ರೈಗೋಲವಘ್ಯವನ್ನೀಯುದ್ಧ ಕಮಲ ಸಖಗೆ ಮಂದವತಿಗಳ ಮಾಧೆ ಹೊಂದದಿರೆ ಕೌಶಿಕನ ಸಂಧಿಸುತ್ತ ವಸಿಷ್ಠವು ಬೆಳ್ದ ಹಸಿವೆಯೂನೊಂದೇ ಪಾಯದ ದೂಟವಿದ್ದು ಸಂತೈವುದೆರಲೆಂದ ವಿಶ್ವಾಮಿತ್ರನು ಓ ಸಿಂಧವಾಗಿದೆ ಭೋಜನವು ಮುಗಿಸಿ ಬೇಗೆಂದು ಬಹುದನಲೆಂದ ಜಪಕ್ಕೆ ನಿಂದರೆ ತಾನು ಇಂದ ಸಮಾಧಿಸಿದನಾಗಿ ಕೆಲ ಕಾಲ ಕಳೆದ ಮೇಲೆ ಬರಲು ಸಾಕು ಉಪಾಯ ಸತಣಿಯದಂತೆ ಮಿಗೆ ಇಂದಷ್ಟು ಕುಂದವಾಗದು ಎಂದು ತೆರಳಲ್ಗೆ ಬುಂದಿ ಜಾನದಿ ಕೌಶಿಕನು ಇಂದ್ರಿಯಂಗ ಹೊಂದಿಸುದ ಸಮತೆಯಿಂದ ಶೀತೋಷ್ಣ ಸಮಗೊಳಿಸಿ ಪಾಯಸದ ಪಾತ್ರೆಯು ಆ ತಲೆಯೊಳಿಟ್ಟ ಯೋಗಾನಿಷ್ಠರಾಗಿರಲ್ಗು ತಾ ತಿಳಿದ ಉರ್ವಶಿಯ ಪರಿಗಿಸಲು ನಡೆದಂದು ಕರೆಯ ಮನವಳುಕಿ ಬಳಿಕ ಮಾತಾಡಿ ವಾಮದೇವನ ಮುಖದೊಳೆಬ್ಬಿಸುತ್ತ ನೀತಿಯುತ ಸಹಜಿ ಬ್ರಹ್ಮಋಷಿ ಎಂದೆಲ್ಲವರು ಪ್ರೀತಿಯೂ ಕೊಂಡಾಡಿ ಬಂದ ಗಸ್ತ್ಯವು ಮಗಳು ತಿಂತೆಂದ ನವವಿನಿಂದ ಕೌಶಿಕನು ಮನ್ನಿಸಿ ದ್ವೇಷವಿಲ್ಲೆಂದೆಲುದ ಸರ್ವರು ತೋಟದಿಂದ ಧ್ಯಾನಿಸಲು ಗಾಯತ್ರಿಯನು ಧ್ಯಾನಿಸಲು ಗಾಯತ್ರಿಯನು ಮಹಿಮಾನುಭಾವರ ಮುಂದೆ ಶೋಭಿದೆ ಕ್ಷೋಣಿ ಅಮರರ ನೋಡಿ ನುಡಿದಳು ಮೌನಿಯೊಡನೆ ಕ್ಷೋಣಿಯ ಮರರ ನೋಡಿ ನುಡಿದಳು ಮೌನಿಯೊಡನೆ ಧ್ಯಾನಿಸಲು ಗಾಯತ್ರಿಯನು ಸಪ್ತವ್ಯಾಹೃದಿಗಳ ಮುಳಗಿಳಿಸಿರುವ ಸಪ್ತವ್ಯಾಹೃದಿಗಳು ಮುಳಗಿಳಿದಿರುವ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಋಷಿಯಾಗೆ ಮೊತ್ತ ಮೊದಲೊಳಗವನ ಬೆಸರ ತದನಂತರದಿ ದೇವಿ ಗಾಯತ್ರಿ ಎನ್ನುತ್ತ ನಿತ್ಯದಲ್ಲಿ ನ್ಯುತಿ ಸಲ್ಕೆ ಉಪದೇಶದಿಂದ ಕಾಮ್ಯಾರ್ಥ ಲಭಿಸುವುದು ಕತ್ತಲೆಯು ಹೋಗಿ ಮನಸ್ಸಿನಲ್ಲಿ ಆತ್ಮಜ್ಞಾನವು ವೃದ್ಧಿಸುವುದು ಕತ್ತಲೆಯು ಹೋಗಿ ಮನಸ್ಸಿನಲ್ಲಿ ಆತ್ಮಜ್ಞಾನವು ವೃದ್ಧಿಸುವುದು ಸೂರ್ಯೋಪಮದಿ ಹುದೆನುತ ಸಕಲ ರಿಂಗೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತು ದೇ ನಾರಾಯಣಿ ನಮೋಸ್ತು ದೇ ಜಯ ಜಯ ಜಗಜ್ಜನನಿಗೆ ಜಯ ಶ್ರೀ ಸಿಂಹವಾಹಿನಿ ಜಯತು ಜಯ ಮಧು ಕೈಟಭಾರಿಣಿ ಜಯತು ಜಯ ಶ್ರೀ ಸಿಂಹವಾಹಿನಿ ಜಯತು ಜಯ ಮಧು ಕೈಟಭಾರಿಣಿ ಜಯತು ಜಯ ಮಂಗಳ ಸುಭಾಷಿಣಿ ಜಯತು ಜಯ ಶುಭ ಶೋಭನಾಂಗಿಯೇ ಜಯತು ಜಯ ಮಂಗಳ ಸುಭಾಷಿಣಿ ಜಯತು ಜಯ ಶುಭ ಶೋಭಾಂಗಿಯೇ ಜಯ ಜಯ ಜಗಜ್ಜನನಿ ಮಂಗಳವು ಶುಭರಾಯಗಿ ಮಂಗಳವು ಮಾಲಕ್ಷ್ಮಿ ಭಾರತಿ ಮಂಗಳವು ಮಾ ಕಾಳಿ ಮಾಯೇ ಮಂಗಳವು ಮಹಿಷಾಂತಕಿ ಮಹಾಮಾಯೇ ಜಗಜ್ಜನನಿ ಮಂಗಳವು ಭಕ್ತರ ಪೊಲೆ ಬಗೆ